ಆಗ ಮಣ್ಣಿನ ಫಲವತ್ತೆಯನ್ನ ಕಾಪಾಡುವಂತ ಶಕ್ತಿ ಹೊಂದಿರಬೇಕು. ಉದಾಹರಣೆಗೆ ದ್ವಿದಳ ಧಾನ್ಯಗಳನ್ನ ನಾವು ಮಧ್ಯ ಬಿತ್ತನೆ ಮಾಡಿದ್ವಿ ಅಂದ್ರೆ ಅವು ಏನ್ ಮಾಡ್ತಾವು, ವಾತಾವರಣದೊಳಗಿರುವಂತ ಸಾರಜನಕವನ್ನ ಹೀರ್ಕೊಂಡು ಭೂಮಿಯೊಳಗ ಸಾರಜನಕವನ್ನ ಹೆಚ್ಚಿಸ್ತಾವ, ಸ್ಥಿರೀಕರಣ ಮಾಡ್ತಾವ. ಅಂತ ಬೆಳೆಗಳನ್ನ ಆದಷ್ಟು ಬೆಳಿಲಿಕ್ಕೆ ಮುಂದ್ ಬರ್ಬೇಕು. ಅದ್ರ ಜೊತೆಗೆ ಸೂರ್ಯಪಾನ ಆಗಿರ್ಬೋದು, ಬಿಟಿ ಹತ್ತಿ ಇಂತ ಬೆಳೆಗಳನ್ನ ಆದಷ್ಟು ನಾವು ಕಡಿಮೆ ಮಾಡ್ಬೋದು. ಯಾಕಂತಂದ್ರ ಅವು ಮಣ್ಣಿನಲ್ಲಿರೋ ಫಲವತ್ತತೆಯನ್ನ ಸಾಕಷ್ಟು ಹೀರ್ಕೊಳ್ತಾವು. ಅದಕ್ಕ ಅಂತ ಒಂದ್ ಬಿಟ್ಟು ಬಾಕಿ ಸಣ್ಣ ಸಣ್ಣ ಬೆಳೆಗಳನ್ನ ನಾವು ಬೆಳ್ಕೋಬಹುದು. ಒಳ್ಳೇದು ಹೇಮಾವತಿ ಹಿರೇಗೌಡರವರೇ, ತಾವು ಇಲ್ಲಿವರೆಗೆ ಕುಷ್ಕಿ ತೋಟಗಾರಿಕೆ ಅಂದ್ರೆ ಏನು, ಕುಷ್ಕಿ ತೋಟಗಾರಿಕೆಯ ಮಹತ್ವ ಏನದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇಲ್ಲಿಯ ತನಕ ಖುಷ್ಕಿ ತೋಟಗಾರಿಕೆ ಕುರಿತು ಹೇಮಾವತಿ ಹಿರೇಗೌಡರ್ ಅವರೊಂದಿಗೆ ರಾಮೇಶ್ವರ್ ಶಿರಬಡಗಿ ಅವರು ನಡೆಸಿದ ಸಂದರ್ಶನ ಕೇಳಿದ್ವಲ್ಲ. ಈಗ ತಾವರಗಿರಿಯ ಕಲ್ಲವ್ವ ಕಲ್ಲಪ್ಪ ದೇವಪ್ಪನವರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣಂತ. ತೂಗುತ್ತಾವಗನದ ಹೂವಲೇ ಮನಗನಿಯ ಮ್ಯಾಲ, ತೂಗುತ್ತಾವಗನದ ಹೂವಲೇ ಗೊನಿಯ ಮ್ಯಾಲ, ತೂಗುತ್ತಾವಗನದ ಹೂವಲೇ ಸರಿದ ಸರಿ ದೃಷ್ಟಿ ಸುಖವ ಕಪ್ಪಿನ ಬಟ್ಟಿಟ, ಸರಿದ ಸರಿ ದೃಷ್ಟಿ ಸುಖವ ಕಪ್ಪಿನ ಬಟ್ಟಿಟ, ಕಪ್ಪಿನ ಬಾಟ ಮುತ್ತಿನ ತೆಪಿಗಿ ರಂಗ ನಿನಗ ಜೋ ಜೋ ಎಂದ, ತೂಗುತ್ತಾವ ಗನದ ಹೂವಲೇ ಮನಗೊನಿಯ ಮ್ಯಾಲ, ತೂಗುತ್ತಾವ ಗನದ ಹೂವಲೇ ಮನಗೊನಿಯ ಮ್ಯಾಲ, ತೂಗುತ್ತಾವ ಗನದ ಹೂವಲೇ ಸರಿದ ಸರಿ ದೃಷ್ಟಿ ಸುಖವ ಕಪ್ಪಿನ ಬಟ್ಟಿಟ, ಸರಿದ ಸರಿ ದೃಷ್ಟಿ ಸುಖವ ಕಪ್ಪಿನ ಬಟ್ಟಿಟ, ಕಪ್ಪಿನ ಬಾಟ ಮುತ್ತಿನ ತೆಪಿಗಿ ರಂಗ ನಿನಗ ಜೋ ಜೋ ಎಂದ, ತೂಗುತ್ತಾವ ಗನದ ಹೂವಲೇ ಮನಗೊನಿಯ ಮ್ಯಾಲ, ತೂಗುತ್ತಾವ ಗನದ ಹೂವಲೇ ಮನಗೊನಿಯ ಮ್ಯಾಲ, ತೂಗುತ್ತಾವ ಗನದ ಹೂವಲೇ ಹಾಲಗಡಗ ಮೇಲೆ ಮುರವಿಟ, ಹಾಲಗಡಗ ಮೇಲೆ ಮುರವಿಟ, ಬಾಲೈನ ತಾಕ ಬಂಗಾರ ಗುಂಡು ಬಿಂದುಲಿ ನೀಟು ರಂಗ ನಿನಗ ಜೋ ಜೋ ಎಂದ, ತೂಗುತ್ತಾವ ಗನದ ಹೂವಲೇ ಮನಗೊನಿಯ ಮ್ಯಾಲ, ತೂಗುತ್ತಾವ ಗನದ ಹೂವಲೇ ಮನಗೊನಿಯ ಮ್ಯಾಲ, ತೂಗುತ್ತಾವ ಗನದ ಹೂವಲೇ ಗಡಗ ಮೇಲೆ ಮುರವಿಟ್ಟ, ಹಾಲ ಗಡಗ ಮೇಲೆ ಮುರವಿಟ್ಟ, ಬಾಲನ ತಾಕ ಬಂಗಾರ ಗುಂಡು ಬಿಂದುರಿ ನೀಟು ರಂಗ ನಿನಗ ಜೋ ಜೋ ಎಂದ, ತೂಗುತ್ತಾವ ಗನದ ಹೂವಲೇ ಮನಗೊನಿಯ ಮ್ಯಾಲ, ತೂಗುತ್ತಾವ ಗನದ ಹೂವಲೇ ಮನಗೊನಿಯ ಮ್ಯಾಲ, ತೂಗುತ್ತಾವ ಗನದ ಹೂವಲೇ ಹಡದ ತಾಯಿ ಹೊಸವ ಶೀರಂದೂಟ ನೀಲುಳ, ಹಡದ ತಾಯಿ ಹೊಸವ ಶೀರಂದೂಟ ನೀಲುಳ, ಕೃಷ್ಣನ ತಾಯಿ ಕೃಷ್ಣನೆಂದು ಹೆಸರ ನೀಟು ರಂಗ ನಿನಗ ಜೋ ಜೋ ಎಂದ, ತೂಗುತ್ತಾವ ಗನದ ಹೂವಲೇ ಮನಗೊನಿಯ ಮ್ಯಾಲ, ತೂಗುತ್ತಾವ ಗನದ ಹೂವಲೇ ಮನಗೊನಿಯ ಮ್ಯಾಲ, ತೂಗುತ್ತಾವ ಗನದ ಹೂವಲೇ ತಾಯಿ ಹೊಸವ ಶೀರಂದೂಟ ನಿಲ್ಲುಳ, ಹಡದ ತಾಯಿ ಹೊಸವ ಶೀರಂದೂಟ ನಿಲ್ಲುಳ, ಕೃಷ್ಣನ ತಾಯಿ ಕೃಷ್ಣನೆಂದು ಹೆಸರ ನೀಟು ರಂಗ ನಿನಗ ಜೋ ಜೋ ಎಂದ, ತೂಗುತ್ತಾವ ಗನದ ಹೂವಲೇ. ಸಂಪ್ರದಾಯದ ಪದಗಳನ್ನು ಕೇಳ್ತಾ ಇದ್ದೀರಿ. ವಸ್ತಾನೋಡ ತಂಗಿ ವಸ್ತಾನೋಡ್, ವಸ್ತಾನೋಡು ಇದೆಯಂತಾದು ಕಸ್ತೂರಿ ವಾಸನ ಸೌಜ ನೋಡು, ಕಸ್ತೂರಿ ವಾಸನ ಸೌಜ ನೋಡು, ಮಸ್ತಿಗೆ ಬಂದರ ರಸ್ತೆ ಮಾರ್ಗ ತೋರಿಸ್ತದ ಎನಗ ಇದು, ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋಡ ಚಂದ್ರ ಚಂದ್ರ ಎಂತ ಬ್ರಹ್ಮ ಇಂದರನಾಥ ಮಾಪುರಿ ಚಂಡ ಇಂದರನಾಥ ಮಾಪುರಿ ಚಂಡ ಅಂದರದೊಳಗ ಮುತ್ತಿನ ಚಂಡ ಸುಂದರ ಮಾರುತಿ ನಿನ ಗಂಡ ಚಂದ ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋಡ ಚಂದ್ರ ಎಂತ ಬ್ರಹ್ಮ ಇಂದರನಾಥ ಮಾಪುರಿ ಚಂಡ ಇಂದರನಾಥ ಮಾಪುರಿ ಚಂಡ ಅಂದರದೊಳಗ ಮುತ್ತಿನ ಚಂಡ ಸುಂದರ ಮಾರುತಿ ನಿನ ಗಂಡ ಚಂದ ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋಡ ಸುಗತಿ ಸಾಧು ಯತಿಗಳ ಸೇವ ಭಗತಿ ಇರಬೇಕ ಮನಸ್ಸಿನ ಭಾವ ಭಗತಿ ಇರಬೇಕ ಮನಸ್ಸಿನ ಭಾವ ನತ್ತು ಬುಗುಡಿ ಅತ್ತಿ ಮಾವ ಅತಿ ಸಮರದಿಂದ ಇದ್ದರೆ ಅನ್ನ ಜೀವ ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋಡ ರಾಜಶ್ರೀಯ ಶೀಸ್ತ ನೀನು ಮಾಡ ನೀನು ಗಂಡನ ಸೇವಾ ಮಾಡ ನೀನು ಗಂಡನ ಸೇವಾ ಗೋಜೆ ಬೇಡ ಮಜಂದ ಭಾವ ಸರ್ಜನ್ ಭಾವ ಇಡಬೇಕೋಸ್ತ ವಸ್ತಾನೋಡ ತಂಗಿ ವಸ್ತಾನೋ ವಸ್ತಾನೋಡ ತಂಗಿ ವಸ್ತಾನೋ ಯಾರಿಗೆ ಒಗತನ ನೋಡಯನಗ ವಸ್ತ ಯಾರಿಗೆ ಬೇಕ ನಿಂದು ವಸ್ತ ಯಾರಿಗೆ ಬೇಕ ನಿಂದು ವಂಕಿ ಸರಿಗಿ ಬಾಜು ಬಂದು ಪುರುಷರಕ್ಕಿಂತ ಹೆಚ್ಚಿಂದಲ್ಲ ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋರಿಗೆ ಒಗತನ ನೋಡು ನೀನು ವಸ್ತ ಯಾರಿಗೆ ಬೇಕ ನಿಂದು ವಸ್ತ ಯಾರಿಗೆ ಬೇಕ ನಿಂದು ವಂಕಿ ಸರಿಗಿ ಬಾಜು ಬಂದು ಪುರುಷರಕ್ಕಿಂತ ಹೆಚ್ಚಿಂದಲ್ಲ ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋತಿಯಿಂದ ಇದ್ದರೆ ಟೀಕು ಪ್ರೀತಿಯಿಂದ ಇದ್ದರೆ ಸಾಕು ಪ್ರೀತಿಯಿಂದ ಇದ್ದರೆ ಸಾಕು ನತ್ತು ಬುಗುಡಿಯ ತಗಬೇಕು ಮುತ್ತಿನಂತ ಗಂಡರಿದ್ದರೆ ಸಾಕು ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋಡ ಕಿವಿ ಮೂಗು ಚುಚ್ಚಿಕೊಂಡು ಹರಕ ಪರಕ ಮಾಡಿಕೊಂಡು ಹರಕ ಪರಕ ಮಾಡಿಕೊಂಡು ಗಂಡನ ಸೇವಾ ಮಾಡು ನಾರಿಗೆ ಡಂಬೆ ಚಾರಲ ವಸ್ತವ ಬೇಡ ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋಡ ನೀ ಮೂಗು ಚುಚ್ಚಿಕೊಂಡು ಹರಕ ಪರಕ ಮಾಡಿಕೊಂಡು ಹರಕ ಪರಕ ಮಾಡಿಕೊಂಡು ಗಂಡನ ಸೇವಾ ಮಾಡು ನಾರಿಗೆ ಡಂಬೆ ಚಾರದ ವಸ್ತವ ಬೇಡ ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋಡ ಗಂಡ ನೋಡಿದರೆಂತ ಚಲವ ಪುಂಡರ ಗರ್ವ ಮುರಿದು ಬರುವ ಪುಂಡರ ಗರ್ವ ಮುರಿದು ಬರುವ ಹೆಂಡರ ಮಕ್ಕಳ ನೋಡಿ ನಗುವ ಪಂಡಿತರೊಳಗ ಸೈಲಾಗಿರುವ ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋಡ ಗಂಡ ನೋಡಿದರಂತ ಚಲವ ಪುಂಡರ ಗರ್ವ ಮುರಿದು ಬರುವ ಪುಂಡರ ಗರ್ವ ಮುರಿದು ಬರುವ ಹೆಂಡರ ಮಕ್ಕಳ ನೋಡಿ ನಗುವ ಪಂಡಿತರೊಳಗ ಸೈಲಾಗಿರುವ ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋಡ ಕರ ಗುಂಡು ವೆಂಕಟಹರಣ ಸಂಕಟ ಹರಣ ಕಡಲ ಸೈನ ಸಂಕಟ ಹರಣ ಕಡಲ ಸೈನ ಸ್ವಾಮಿ ಮಾಡೋ ಗೋಪಾಲ ಶರಣ ತಂಗಿ ಮಾಡೋ ಗಂಡನ ಸೇವಾ ವಸ್ತಾನೋಡ ತಂಗಿ ವಸ್ತಾನೋಡ ವಸ್ತಾನೋಡ ತಂಗಿ ವಸ್ತಾನೋ ಇಲ್ಲಿಯ ತನಕ ತಾವರಗಿರಿಯ ಕಲ್ಲವ್ವ ಕಲ್ಲಪ್ಪ ದೇವಪ್ಪನವರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಲ್ಲ ಆತ್ಮೀಯ ಕೇಳುಗರೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50 ನಾನು ಡಾಕ್ಟರ್ ಮುರಳೀಧರ್ ಆಚಾರ್ ಎಸ್ಡಿಎಂ ಆಸ್ಪತ್ರೆಯ ಯೂರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆಗಳ ಬಗ್ಗೆ ಸಮರ್ಪಕವಾಗಿ ಚರ್ಚಿಸಲಿದ್ದೇನೆ. ಆಸಕ್ತರು ಈ ವಿಷಯದ ಮೇಲೆ ನನ್ನೊಂದಿಗೆ ನೇರವಾಗಿ ಕರೆ ಮಾಡಿ ತಮ್ಮ ಸಂದೇಹ ಅಥವಾ ಪ್ರಶ್ನೆಗಳನ್ನು ಕೇಳಬಹುದು. ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ನಾಳಿನ ನಮ್ಮ ಕೃಷಿರಂಗದೊಳಗೆ ಒಳ